ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಸಿ ಕೃಷಿ ಮಾಡ್ತಾ ಇರೋದು ಬಹಳ ಅನುಸರಣೀಯವಾದದ್ದು ಅಂತ ಹೇಳಿ ಈ ಸಂದರ್ಭದೊಳಗೆ ನಾವು ತಿಳ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಸಂಪನ್ಮೂಲಗಳು ಇರುವುದೇ ಕಡಿಮೆ. ಏನು ಸಂಪನ್ಮೂಲ? ನೀರು, ಬಿಸಿಲು, ಮಣ್ಣು, ಇವುಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ಅದರಿಂದ ನಾವು ಸಾಕಷ್ಟು ಒಳ್ಳೆ ಬೆಳೆಯನ್ನ ಪಡ್ಕೊಳ್ಬಹುದು ಮತ್ತು ನಮ್ಮ ಇಳುವರಿಯನ್ನ ಸುಸ್ಥಿರಗೊಳಿಸಿಕೊಳ್ಳಬಹುದು ಅನ್ನುವಂಥ ವಿಚಾರ ನಮಗೆ ಯಾವತ್ತೂ ನೆನಪಿರಬೇಕು. ಇಂಥ ವಿಷಯದೊಳಗೆ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರ ಅನುಭವಗಳನ್ನು ಕೇಳಿದ್ರೆ ತಮಗೆ ಇದು ವೇದ್ಯ ಆಗ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ ವಿಠಲ್ ಕಣ್ಣಿಯವರೇ. ನಮಸ್ಕಾರ ಸರ್. ತಮ್ಮ ಜಮೀನು, ಹೊಲ ಎಷ್ಟದ, ಏನೇನು ಬೆಳೆ ಬೆಳೀತಾ ಇದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನಮ್ದು 13 ಎಕರೆ ಜಮೀನು ಸರ್. ಅದು ಏನದ, ಮೊದಲ ಬೋರ್ ಹಾಕಿದೇವ್ ರೀ, ಬೋರ್ಗಳಿಗೆಲ್ಲ ನೀರು ಕಮ್ಮಿ ಆಗಿಬಿಟ್ರಿ. ಕಮ್ಮಿ ಆಗಿ ಮತ್ತೆ ಇವೆಲ್ಲ ದ್ರಾಕ್ಷಿ ದಾಳಂಬ್ರಿ ಎಲ್ಲ ಇದ್ದು ಎಲ್ಲ ಹೋಗ್ಬಿಟ್ರಿ. ಮುಂದೆ ಕೃಷಿ ಭಾಗ್ಯ ಹೊಂಡ ಬತ್ತರಿ ನಮ್ಮಲ್ಲಿ, ಕೃಷಿ ಭಾಗ್ಯ ಹೊಂಡ ಬರೋಣ ಮತ್ತು ಅವಾಗ ಹೊಲ ಭಾಳ ಓದ್ತತ್ತು, ನಾವು ಓಡಾಡಲಾಗತ್ತೆವು. ನಮಗೆಲ್ಲ ಸಾಹೇಬರು ಭೇಟಿಯಾಗಿ ಮಾಡ್ಕೋರಿ ಮಾಡ್ಕೋರಿ ಅಂದರು, ಮಾಡ್ಕೊಂಡೆವು. ಅದು ಕಲಿಕ ಹರಿಗೆ ಮಾಡಿದ್ರೆ ಅದನ್ನು ಸಾಹೇಬ್ರು ಏನಂದ್ರೆ, ಇಲ್ಲ ಹರಿಗೆ ಅದಗಳೇ ಅದು ಹೊಂಡ ಎಲ್ಲ ಹರ್ಕೊಂಡು ಹೋಗ್ತದೆ, ಹ್ಯಾಂಗೆ ಮಾಡೋದು? ಇಲ್ರಿ, ಹೊಂಡನ ತುಂಬುದುಗಳೇ ತಿರ್ಕೊಳಂಗೆ ಮಾಡ್ತೀನಿ ಅಂತೇಳಿ ವಾಟರ್ ಸೈಡ್ ಯೋಜನೆ ಮಾಡ್ಕೊಂಡಿರಿ. ಅದಕ್ಕೆ ಹೊಂಡ ತುಂಬಲು ತ್ರೀ ಹಳ್ಳಕ್ಕೆ ಬಿಡಿದ್ರಿ, ಮತ್ತೇನದ ಹೊಂಡಕ್ಕೆ ಬೇಕಾದ್ರೆ ಇಕಡೆ ತಗೊಳಂಗೆ ಮಾಡಿದ್ರಿ. ಅದನ್ನು ಅದ್ರ ಮೇಲೆ ಈಗ 5 ವರ್ಷ ಆಯ್ತು ರೀ ನಾವು ಅದು ಹೊಂಡ ಮಾಡಿ. ಈಗ 5 ವರ್ಷನಾಗ ನಮಗೆ ಯಾವ ನೀರನ್ನು ನಮಗೆ ತೊಂದರೆ ಇಲ್ಲಾರ್ದಂಗೆ ಆದ್ರಿ ಸಾಹೇಬ್ರಿ. ಈಗ ಈ ಸದ್ಯ ಅಕಾಲಿಕ ಮಳೆ ಒಂದು ಆ ಕಡೆ ಮಳೆ ಆದ್ರೂ ನಮಗೇನದ ನೀರಿನ ಅನುಕೂಲ ಆಗ್ಯದ ರೀ. ಈಗ ಅದರಿಂದ ನೋಡು, ಈ ಸದ್ಯ ನಾವು ನಿಂಬೆ ಗಿಡ ಜಾಕಿ ಮಾಡಿ ಅದ್ರೊಳಗೆ, ಮತ್ತು ಉಳ್ಳಾಗಡ್ಡಿ, ಮೆಣಸಿ ಗಿಡ ಒಮ್ಮೆ ಹೊಂಡ ತುಂಬ್ತಂದ್ರೆ 12 ಎಕರೆ ಅಂದ್ರೆ 2 ಸಲ ನೀರು ಆತದ್ರಿ. ಅದು ಪಿಂಕ್ಲೇರೇ ಬಿಡ್ರಿ, ಕವಲ್ ಮೇಲೆ ಬಿಡ್ರಿ, 2 ಸಲ ನೀರು ಆತ. 12 ಎಕರೆ ಅಂದ್ರೆ 24 ಎಕರೆ ಉಂಡ್ತಲ್ರಿ. 2 ನೀರು ಬ್ಯಾಸಿಗೆ ಒಳಗೆ ಕೊಟ್ಟೆವಂದ್ರೆ ಒಂದು ಪಿಕೆ ಬಿದ್ದು ಬಿಡ್ತೀರಿ ಅದು. ಹಿಂಗಾಗಿ ನಮಗೆ ಈಗ 5 ವರ್ಷ ಆಯ್ತು ನಮ್ಮ ಕೃಷಿ ಭಾಗ್ಯ ಹೊಂಡದಿಂದ ಅನುಕೂಲ ಆಗ್ಯದ್ರಿ. ಅದ್ರೊಳಗೆ ಮೀನ ಬಿಟ್ಟಿದ್ದೇವ್ರಿ, ಮೀನಿಂದು ಮತ್ತೆ ಸ್ವಲ್ಪ ದಗ್ಗದಾಗ ನಮಗಿದು ಆಗಲಿಲ್ಲ, ಹಿಂಗಾಗಿ ಸ್ವಲ್ಪ ಮೀನ ಬಿಡುದು ಅನುಕೂಲ ಆಗಿಲ್ಲ. ಆದ್ರೆ ರೈತರ ಒಳಗೆ ಮೀನ ಬಿಟ್ರು ಮೀನಿನ ಗಳಿಕೆನು ಆಗ್ಬಹುದ್ರಿ. ಇದ್ರಾಗ ಚಲೋ ಆತರ ಗಳಿಕೆ ಮೀನಿಂದ ಮಾಡ್ಕೊಂಡ್ರೆ ಮಾಡ್ಕೊಳ್ಳಂತ ರೈತರಿಗೆ ಆತವ, ಅದಕ್ಕೆ ನಾವು ಅದು ಮಾಡಿಲ್ರಿ ಸರ್. ಈಗ ನಿಮ್ಮ ಹೊಲದೊಳಗಿರುವಂತಹ ಕೃಷಿ ಹೊಂಡ ಎಷ್ಟು ದೊಡ್ಡದದ ಮತ್ತು ನೀರು ಎಷ್ಟು ದೂರದಿಂದ ನಿಮ್ಮ ಹೊಂಡಕ್ಕೆ ಬರ್ತದ? ನಮ್ಮದದು 80x80 ಅದ್ರಿ, 80x80 ಮತ್ತು 15 ಫುಟ್ ಗುಮ್ಮ ಅದ್ರಿ. ಹ್ಞೂ ರೀ, 1 ಕಿಲೋಮೀಟರ್ 1.25 ಕಿಲೋಮೀಟರ್ ನೀರು ನೋಡ್ರಿ ಅದು. ಮತ್ತೆ ಬಂದು ನಮ್ಗೆ ಅದು ಅನುಕೂಲ ಆಗಿದ್ರಿ. ಹೊಂಡದೊಳಗೆ ಎಷ್ಟು ದಿವಸ ನೀರು ಇರ್ತಾವ ನಿಮಗೆ ವರ್ಷದೊಳಗೆ? ವರ್ಷದಾಗ ಈಗ ಅವು ಬಂದು ತುಂಬ್ತಂದ್ರೆ ನಾವು ಬಳಸಿದ್ರೆ ಹೋಗ್ತಾವ್ರಿ, ಬಳಸಲಿಕ್ಕಂದ್ರೆ ಹಂಗೆ ಇರ್ತಾವ. ಮತ್ತೆ ಕಂಬಿದ್ದವ್ ನಾವು ಮೋಟರ್ ನೀರು ಒಯ್ದಕ್ಕೆ ಹಾಕ್ತೇವ್ರಿ. ಮತ್ತೀಗ ನಾವು ಜಲ್ದಿ ಬಳಸ್ಕೊಂಡೇವಂದ್ರೆ ಮತ್ತೆ ಮಳೆ ಆಗಣ ಮತ್ತೆ ತುಂಬ್ತದ್ರಿ. ವರ್ಷದಾಗ ಒಂದು 2 ಸಲ ತುಂಬ್ತದ್ರಿ ಅದು. ಅದಕ್ಕೆ ಈಗ ಮಳೆನೂ ಅಲ್ಲಿ ಸ್ವಲ್ಪ ಆಗ್ತಾವ್ರಿ, ಯಾವಾಗಾರ ಒಮ್ಮೆ ಮಳೆ ಆಗ್ಬಿಡ್ತಾವೆ. ಈಗ ಏನು ಈ ವರ್ಷ ಯಾವ ಒಡ್ಡುಗಳು ತುಂಬ ನೋಡ್ರಿ, ಯಾವ ತುಂಬಿಲ್ಲ ಈ ವರ್ಷ. ಬರೇ ಸುಮ್ಮ ಜಿಡಿ ಮಳೆ ಚಾಲು ಅದ. ಒಂದು ಅಕಲಿಕ ಒಂದು ದಮ್ ಮಳೆ ಒಮ್ಮೆ ಬಿತ್ತರಿ, ದೂರಿನ ನೀರು ಬಂದು ಹರಿದು ಒಮ್ಮೆ ತುಂಬ್ಕೋತಾರೆ ನಮ್ಮದು. ತುಂಬ್ಕೊಂಡು ಇನ್ನೂ ನೀರು ಅದ್ರೊಳಗೆ ಅದ. ಮತ್ತಂದ್ರೆ ಈಗ ಮ್ಯಾಲ ಜಿಡಿ ಮಳೆಗೆ ಮ್ಯಾಲ ನಿದೋಯ್ತು, ಈ ವರ್ಷ ನೀರೇ ಬಳಸಿಲ್ಲ ರೀ ಅದ್ರೊಳಗೆ. ಈಗ ಆ ಹೊಂಡಕ್ಕೆ ಹಂಗೆ ಬಿಟ್ಟು ಹೋದ್ ಬಿಟ್ಟು ಹೊಂಟೆವು, ಆ ಹೊಂಡಿನೊಳಗೆ ಸ್ಟಾಕ್ ಆದ್ರೆ ನೀರು. ಈಗ ಅದನ್ನ ಅದಕ್ಕೆ ಮಿಷನ್ ಹಚ್ಚಿಕೊಟ್ಟೆ, ಅದನ್ನೇ ಅದರಿಂದ ಮಿಷನ್ ಇದಕ್ಕೆ ಬಿಡ್ತೇವೆ. ಈ ಬೋರಿನ ನೀರು ಉಣಸೋದ್ ಕೂತ್ರೆ ಆಗಂಗಿಲ್ಲ, ಅದು ಹೊಂಡ ನೀರು ಇಂಜನ್ ಹಚ್ಚಿಬಿಟ್ಟೆ ಅಂದ್ರೆ 3 ಮಂದಿ ಉಣಿಸ್ತಾರೆ ಸರ್. ಅದಕ್ಕೆ ಇವು ಬೋರ್ನಾಗೆ ಸಣ್ಣ ನೀರು ಬಂದು ಉಪಯೋಗ ಆಗಂಗಿಲ್ಲ, ಅದನ್ನ ಬಿಡ್ಲಕ್ಕೂ ಅನುಕೂಲ ಆಗೋದಿಲ್ಲ. ಹಿಂಗಾಗಿ ನಾವು ಹೊಂಡಿನಿಂದ ಹೊಲಕ್ಕೆ ಉಣಸ್ಕೋತೇವ್ರಿ. ಮಳೆ ನೀರು ಬಂದು ಅದಕ್ಕೆ ಸ್ಟಾಕ್ ಆತದ, ಈಗ ನಮ್ಮ ಬೋರಿನ ನೀರು ಹೋಗಿ ಅದಕ್ಕೆ ಸ್ಟಾಕ್ ಆತಾವ್ರಿ. ಹಿಂಗಾಗಿ ಅನುಕೂಲ ಆದ್ರಿ ಸರ್. ಮಳೆ ನೀರಿದ್ದಾಗ ನೀವು ಬೋರ್ ಉಪಯೋಗ ಮಾಡುವುದಂತೂ ಅವಶ್ಯಕತೆನೇ ಇಲ್ಲ. ಇಲ್ಲ, ಹೊಂಡ ಅದಲ್ರಿ ಅದು, ಆ ಹೊಂಡ ತುಂಬಿರ್ತಾರೆ, ಅವಾಗ ಅದನ್ನ ಉಪಯೋಗ ಮಾಡ್ಕೋತಾರೆ. ಅವು ನೀರು ಬೆಳೆದು ಅಂದ್ರೆ ಮತ್ತೆ ಹೊಂಡಿ ನೀರು ಅದು ಇದು ಇದ್ರ ನೀರನ್ನ ಹೊಂಡಿ ಬಿಡ್ತೇವ್ರಿ. ಅದು ವರ್ಷದಾಗ 2 ಸಲ 3 ಸಲ ತುಂಬ್ತದ್ರಿ. ನಾವು ಹೆಚ್ಚಾದ್ರು ಆ ಕಡೆ ವಾಟರ್ ಸೈಡ್ ಯೋಜನೆ ಮಾಡಿ ಬಿಟ್ಟು ಬಿಡ್ತೇವೆ ನೀರು. ಈಗ ನೋಡ್ರಿ, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಿ, ಸುಮಾರು ಒಂದು 3-4 ವರ್ಷ ಆಯ್ತು ಒಳ್ಳೆ ಮಳೆ ಆಗ್ತಾ ಇದೆ. ಆದ್ರೆ ನೀವು ಹೇಳಿದ್ದು ನೋಡಿದ್ರೆ ಈ ಸಲ ಮಳೆನೇ ಆಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಆದ್ರೆ ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದೀವಿ, ಅದರಿಂದ ಹಾಳಾಗಿದ್ದನ್ನ ನಾವು ನೋಡ್ತಾ ಇದೀವಿ. ಈಗ ಒಂದು ಸಲ ನಿಮ್ಮ ಹೊಂಡ ತುಂಬಿತು ಅಂತಂದ್ರೆ ಅದರೊಳಗೆ ಎಷ್ಟು ನೀರು ಇರಬಹುದು ಅಂತ ಹೇಳಿ ನಿಮ್ಮ ತಜ್ಞರ ಜೊತೆಗೆ ಏನಾದ್ರೂ ನೀವು ಚರ್ಚೆ ಮಾಡಿ ಕೇಳಿದಿರಿ? ಹ್ಞೂ ರೀ, ಅದು ಸದ್ಯನ ಹೊಂಡ ಅದಲ್ರಿ, ಈಗ ಹೇಳಿದ್ನಲ್ರಿ ಸದ್ಯ ಅದು 12-13 ಎಕರೆ ಅದಲ್ರಿ. 2 ಸಲ ನೀರು ಉಣ್ತಾವ ನೋಡ್ರಿ ಬಟ್ಟೆ. 2 ಸಲ ಅಂದ್ರೆ ಎಷ್ಟಾಯ್ತು ರೀ? 12 ಎಕರೆ 24 ಎಕರೆ ನೀರು ಉಣ್ತದ ನೋಡ್ರಿ ಹೊಂಡಿನೊಳಗೆ. ಅದು ಎಷ್ಟಿರ್ತೋ ಅದು ಮಾಪಂಕರಲ್ರಿ. ನಾವು ಹೊಲಕ್ಕೆ ಬಿಡುವಾಗ ಮಾತ್ರ 12 ಎಕರೆ 2 ಸಲ ಉಣಿಸೋ ನೋಡ್ರಿ ಅದನ್ನು. ಅಂದ್ರೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಬೆಳೆ ಬೆಳವಣಿಗೆ ಹಂತಗಳೇನಿರ್ತಾವ ಅಥವಾ ಬೆಳೆ ಬೆಳವಣಿಗೆ ಪೀರಿಯಡ್ ಏನಿರ್ತೈತಿ, ಸಂಪೂರ್ಣವಾಗಿ ನೀವು ಕೃಷಿ ಹೊಂಡದ ಮೇಲೆ ಅವಲಂಬನೆ ಆಗಬಹುದು ಹೆಂಗ? ಹೌದ್ರಿ ಸರ್. ಮತ್ತೆ ಈಗ ಎಲ್ಲ ಬೆಳೆ ನಾಶ ಆಗುವಂತ ವಿಚಾರದಾಗ ಈಗ ನಾವು 6 ವರ್ಷ ಆಯ್ತು ನಾವು ಯಾವ ನಿಂಬೆ ಗಿಡಕ್ಕೂ ನೀರು ಕೊಂಡಾಕ್ಲಿಲ್ಲ, ಮತ್ತು ಯಾವ ಬೆಳಿಗ್ಗೆ ನೀರು ಕೊಂಡು ಹಾಕಲಿಲ್ಲ. ಮೊದಲು ನಾವು ನಿಂಬೆ ಗಿಡಕ್ಕೆ 100,000 ನೀರು ಕೊಂಡು ಹಾಕಿದ್ರಿ, ಮತ್ತು ಕೊಂಡು ಹಾಕಿದ್ರು ಆ ನೀರು ಈ ಇದು ಹೆಂಗ್ರಿ ಇದ್ರು, ಇದು ಈ ನೀರಿನೊಳಗೆ ಇದು ಹೆಚ್ಚಿರ್ತದೆ ತಾಕತ್ತ. ಈ ನಮ್ಮ ಬೋರಿನ ನೀರಿನಕ್ಕಿಂತ ಇದನ್ನು ಬಂದು ಹರಿದು ಬಂದಿರ್ತಲ್ರಿ, ಆ ನೀರಿನಾಗ ಭಾಳ ಹೆಚ್ಚು ತಾಕತ್ತಿರ್ತದ್ರಿ. ಈಗ ಅದು ಹೊಂಡ ತುಂಬಿ ನಂದು 10 ಎಕರೆ ಒತ್ತಟ್ಟು ನೀರು ನಿಂತು ಬಿಡ್ತಾರೆ. ಅದು ಒಮ್ಮೆ ನೀರು ನಿಂತಂದ್ರೆ ಅವನು ಬೆಳಿಗ್ಗೆ ಕಡಿಗೆ ಆಗಿಬಿಡ್ತಾರೆ. ಅದು ಈಗ ಹೊಂಡ ತುಂಬಿಂದ ಆ ಹರಿದು ಹೋಗಿ ನೀರು ಮತ್ತು ಒಡ್ಡಿಗೆ ಹೋಗ್ತದ್ರಿ, ಒಡ್ಡಿಗೆ 10 ಎಕರೆ ನಿಂತು ಬಿಡ್ತಾರೆ ನೀರು. ಅದು ಒಂದು ನೀರು ತುಂಬ್ತಂದ್ರೆ ಒಂದು ಬೆಳೆ ಬಂದ್ಬಿಡ್ತಾರೆ. ಹಿಂಗಾಗಿ ನಮಗೆ ಅದು ಆ ಮತ್ತು ಆ ನೀರು ನಿಂತಿದ್ದು ಹೊಲನೇ ಬೇರೆ ರೀ, ಅದರ ಯಾಗಿ ಬಂದ್ಬಿಡ್ತಾರೆ. ಅದು ಹೊರಗಿನ ನೀರು ಒಳಗೆ ಬಿಡಬಾರ್ದಂತ ಆ ಥರದಲ್ಲಿ, ಆದ್ರೆ ಹೊರಗಿನ ನೀರು ಒಳಗೆ ಬಿಟ್ಕೋಬೇಕು. ಹೆಂಗೆ ಬಿಟ್ಕೋಬೇಕು? ಮೊದಲಿನ ನೀರು ಫಸ್ಟ್ ನೀರು ಒಳಗೆ ಬಿಟ್ಕೋಬೇಕು ರೀ. ಉಳಿದ ನೀರು ಭಾಳ ಹೆಚ್ಚಾದರೂ ಹರಿದು ಹೊರಗೆ ಹೋಗಿಬಿಡ್ತದೆ. ನಮ್ಗೆ ಎಷ್ಟು ಬೇಕು ಅಟ್ಟು ಬಿಟ್ಟುಕೊಂಡು ಅದು ವಾಟರ್ ಸೆಟ್ ಇದೆ ಬಿಡೀವಿ. ಈ ಎರಡು ಬಟ್ ಮಣ್ಣು ಬಿಡ್ತಾರೆ ನೋಡಿ, ಹೊರಗಿಂದು ಕೆನಿಗಟ್ಟಲೆ ನಿಂತು ಬಿಡ್ತಾರೆ. ಅದು ಗೊಬ್ಬರನಲ್ಲಿ ರೈತರಿಗೆ ರೀ. ಬರೋಬ್ರಿ, ಆ ಮಣ್ಣನ್ನು ನೀವು ಏನು ನಿಮ್ಮ ಹೊಲಕ್ಕೆ ಹಾಕ್ತೀರಿ? ಅದು ಮತ್ತೆ ಹೊಲದಾಗ ನಿಂತಿರ್ತದೆ, ಅಲ್ಲಿ ಅದು ನೀರು ಬೆಳೆದ್ಗಳೆ ಅದನ್ನ ಬೆಳೆ ಮಾಡ್ಕೊಂಡ್ಬಿಡ್ತೀವಿ ರೀ. ಅದು ಈ ಸದ್ 10 ಎಕರೆ ನೀರು ನಿಂತಿರ್ತಲ್ರಿ, ಅದು ನೀರು ಸರ್ದು ಅದೇ ಬೆಳೆ ಮಾಡ್ಕೊಳಕತ್ತದ್ರಿ. ಮತ್ತು ಮತ್ತೆ ನೀರು ಅದಕ್ಕೆ ಬಿಡೋದಿಲ್ಲ, ಆ ಹೊಲಕ್ಕೆ ಬೇರೆ ಹಾಕಿಬಿಡಿದ್ರಿ ಅವ್ರನ್ನ. ಮತ್ತು ಬಂದು ತುಂಬಲಿ ಅಂದ್ರೆ ಹಂಗೆ ಅದು ಹೊಲ ಬಾದಾಗಿ ಹೋಗ್ತದ್ರಿ. ಅದಕ್ಕೆ ಒಂದು ತುಂಬಿತ್ತಪ್ಪ ಅಂದ್ರೆ ಅದನ್ನು ಒತ್ತರ ಕಡೆ ನೀರು ಬಿಟ್ಟು ಬಿಡಿದ್ರಿ. ಅದನ್ನು ಸಾಂಡ್ಲೆ ಹಿಂಗೆ ಸಾಂಡ್ಲೆ ನೀರು ಬಿಟ್ಟು ಅದನ್ನು ಉಪಯೋಗ ಮಾಡ್ಕೋತಾರೆ. ಕಣ್ಣೀವ್ರೆ, ನೀವು ಒಂದು ಮಾತನ್ನು ಭಾಳ ಚಲೋ ಹೇಳಿದ್ರಿ. ಮಳೆ ನೀರು ಏನದ ಭಾಳ ಒಳ್ಳೆ ಕಸು ಇರುವಂಥ ನೀರು ಅಂತೇಳಿ ಹೇಳಿದ್ರಿ. ಈಗ ಈ ವ್ಯತ್ಯಾಸ ನೀವು ಗಮನಿಸಿರಿ, ಯಾವಾಗ ನೀವು ಮಳೆ ನೀರನ್ನು ಉಪಯೋಗ ಮಾಡಿ ಬೆಳೆ ಬೆಳೆದಿರಿ ಅವುಗಳ ಆರೋಗ್ಯ ಹೆಂಗಿರ್ತದೆ, ಬೋರ್ ನೀರು ಉಪಯೋಗ ಮಾಡಿ ಬೆಳೆದಂಥ ಬೆಳೆಗೆ ಆರೋಗ್ಯ ಹೆಂಗಿರ್ತದೆ, ಇದ್ರ ವ್ಯತ್ಯಾಸ ನೀವು ಗಮನಿಸಿರಿ ಅಥವಾ ಇಳುವರಿ ಮೇಲೆ ಹೆಚ್ಚು ಕಡಿಮೆ ಆಗ್ಯದ? ಇಳುವರಿ ಹೆಚ್ಚಾಗಲ್ರಿ, ನೀರು ಬಿಟ್ಟು ಬೆಳೆ ಬೇರೆನೆ ರೀ. ಈಗ ನೀರನ್ನು ನಿಂತಿರ್ತಲ್ರಿ, ಅದರೊಳಗೆ ನೀವು ಹೆಸರು ಹಾಕ್ರಿ ಯಾವುದೇ ಬೆಳೆ ಹಾಕ್ರಿ, ಆ ತಾಕತ್ತೆ ಬೇರೆ ಇರ್ತದ್ರಿ ಅದು. ಮತ್ತು ಈ ಕಡೆದು ಒಣ ಹೊಲದಾಗ ಅದು ಬೆಳೆ ಸರಿ ಇರಂಗಿಲ್ಲರಿ, ಯಾಕಂದ್ರೆ ಅದು ದೇವಸ್ಥ ಹೆಚ್ಚಿರ್ತದೆ ರೀ. ಮತ್ತು ಅದು ಮಣ್ಣು ಬಂದಿರ್ತಿರ್ತಲ್ರಿ ಕೆನಿಗಟ್ಲೆ, ಆ ಮಣ್ಣಿನ ತಾಕತ್ ರೀ. ಗೊಬ್ಬರ ಹಾಕೋದ್ಬೇಕಲ್ಲ ರೈತರ ಒಡ್ ನೀರಿಂದು ಒಡ್ಡಿಗೆ. ಈಗ ಒಳಗೊಬ್ಬರು ಏನು ಮಾಡ್ತಾರೆ, ನಮ್ಮ ಮೋಟ್ರುಗಳು ತುಂಬ್ತಾವಾ ಅಂತೇಳಿ ಹೊರಗೆ ನೀರು ಹಾಕ್ತಾರೆ ರೀ. ಅದು ಹಾಕೋದು ಭಾಳ ತಪ್ಪು ರೀ. ಅದು ಈಗ ಆ ನೀರು ಎಲ್ಲಿ ಹರಿದು ಬರ್ತಲ್ಲ, ಆ ನೀರು ರೈತರು ಅಡ್ಡ ಕಟ್ಕೊಂಡು ಹೊಲದಾಗ ಒಯ್ದು ಭಾಳ ಒಳ್ಳೇದು ರೀ. ಯಾಕಂದ್ರೆ ಆ ದೂರಿನ ಮಣ್ಣು ಕುರಿ ಹಿಕ್ಕಿ ಎಲ್ಲ ಸುಡುಗಾಡು ಎಲ್ಲ ಬಂದು ರೈತಗೆ ಅದು ಭೂಮಿಗೆ ಜೀವಾಮೃತ ರೀ ಅದು. ಹಿಂಗಾಗಿ ನಮಗೆ ಮಾತ್ರ 10 ಎಕರೆ ನೀರಾವರಿ ಫುಲ್ ಆತ ನೋಡಿ. ಅದರಿಂದ ಈಗ ನಮಗೆ ಬೋರ್ಗಳು ಒಮ್ಮೆ ಕೈ ಕೊಟ್ರು ಇದು ಹರಿದು ಬರೋ ನೀರಿನಿಂದ. ಇದರಿಂದ ನಾವೆಲ್ಲ ಮತ್ತು ಇವರು ಸಾಹೇಬ್ರು ಬಂದಿರ, ನಾವು ಮೆಣಸಿನ ಗಿಡ ಮಾಡಿದ್ವಿ, ಹ್ಯಾಂಗೆ ಮಾಡಿದ್ವಿ ಕಣ್ಣಿ ಮೆಣಸಿನ ಗಿಡ ಅಂದರು. ಹಿಂಗೆ ರೀ, ಮತ್ತು ನೀವು ಹೊಂಡ ಕೊಟ್ಟಿರಲ್ಲ ಹೊಂಡದ ನೀರ ನೋಡಿರಿ, ಒಳಗೆ ಮೆಣಸಿನ ಗಿಡ ಮತ್ತು ಉಳ್ಳಿಗಡ್ಡಿ ಎರಡು ಬೆಳೆದೇವ್ರಿ. ಅದು ಮೂರು ನೀರು ಕೊಟ್ಟಿದ್ದೆ ರೀ. ಮತ್ತು ಆ ಜರ್ಕರ್ತ ಆ ಹೊಂಡ ತುಂಬಿರ್ಲಿಕ್ಕಂದ್ರಿ, ಆ ಬಿತ್ತಿದ ಒಳಗಡೆ ಹಾಳಾಗಿ ಹೋಗಿಬಿಡ್ತಿತ್ತು ರೀ. ಆವಾಗ ಒಂದು 400 ರೂಪಾಯಿ ಇಟ್ಟು ಉಳ್ಳಾಗಿಟ್ಟು ತೊಕೊಂಡೆ ರೀ ನಾನು ಹೊಂಡಿನ ಮೇಲೆ. ಮತ್ತು ಮೆಣಸಿನ ಗಿಡನೂ ಚಲೋ ಆಯ್ತು ರೀ. ಈಗ ಅದರಿಂದ ಹೊಂಡಾಗಿಂದ ನಮಗೆ ಬೇಸಿಗೆ ರೀ ಸಾಹೇಬ್ರಿ. ಈ ಹೊಂಡ ತಗೋಬೇಕು, ಆಮೇಲೆ ಈ ರೀತಿ ಒಕ್ಕಲ್ತನ ಮಾಡಬೇಕು, ಕೃಷಿ ಹೊಂಡ ಬಳಸಿ ಅಂತೇಳಿ ನಿಮ್ಗೆ ಹೇಳಿದವ್ರು ಯಾರು ಸಾಹೇಬ್ರು? ಇವ್ರು ಇದ್ರಲ್ಲ ಮೊದಲ ಬಿದ್ರಿ ಸಾರು. ಬಿದ್ರಿ ಸಾರ್ ಏನಂದ್ರು, ಇಲ್ಲ ಕಣ್ಣಿ ಹೊಂಡ ಮಾಡ್ಕೋ ಹೊಂಡ ಬಂದವ ಅಂದರು. ಬ್ಯಾಡ್ರಿ, ಹೊಲ ಭಾಳ ಬೀಳ್ತದೆ, ಬ್ಯಾಡ ಬ್ಯಾಡ ಅಂದೆ ನಾನು. ಇಲ್ಲ ನಾನು ಮಾತು ಕೇಳು ಮಾಡ್ಕೋ ಅಂತಂದ್ರು. ಯಾಕಾಗಲ್ಲ ಕತ್ತೇಳಿ ಮಾಡ್ಕೊಂಡೆ ರೀ. ಮಾಡ್ಕೊಂಡಿಂದ ಅದು ಭಾಳ ಅನುಕೂಲ ಆಯ್ತು ರೀ. ಅನುಕೂಲ ಆಗಿಂದ ಮತ್ತು ನಮ್ಮ ಊರಿಗೆ ಒಂದು 50 ಹೊಂಡ ಮಾಡ್ತೀರಿ. ನಾನೇ ಹೋಗಿ ರೈತರ ಮುಖಾಂತರ, ರೈತರಿಗೆ ಗೊತ್ತಿದ್ದಿಲ್ಲ ನೋಡ್ರಿ, ಅವ್ರು ತೋಟಕ್ಕೆ ಹೋಗಿ ನನಗೇನು ಪಗರ್ಲಪ್ಪ ಹಂಗಿಲ್ಲ, ಸುಮ್ಮನೆ ಸಾಬ್ರಿಗೆ ಬಾಂದ್ರಲ್ಲ ಹಿಂಗೆ ಬಂದ್ಬಿಡೋದು. ಅಲ್ಲಿಂದ ಹೋಗೋಣ ಅವ್ರ ರೈತ ಏನವ, ಏ ಬ್ಯಾಡ್ರಪ್ಪ ಕಂಡಾಡಿನ ಮೊಲ ಒತ್ತನ ಮೊಲ ತೂಸೋ. ಇಲ್ಲ ನಾವು ಹೋದ್ರೆ ಗಳಿಕೆ ತೊಗೊಂಡಿನಿ, ನೀವು ಮಾಡಿರ್ತೇಳಿ. ಮತ್ತು ಆ ಆಯರಿ ಆಯರ್ ತಾಂಡ ಹಿಂಗೆ ಅಂಕ್ಲಿತನ ನಮ್ಮ ಹೊಂಡಗಳು ಆದವು ರೀ. ಅಲ್ಲಿ ಪರ್ವಸನ್ ಬೆಟ್ಟತನ ಆದವು ರೀ. ಆ ವರ್ಷ ಒಂದು 50 ಹೊಂಡ ನಮ್ಮ ಕೈ ಮಾಡಿದೇವ್ರಿ. ಈ 3 ವರ್ಷ ಹಿಂದ್ರಿ. ಈಗ ಒಂದು ಹೊಂಡಕ್ಕೆ ನಿಮ್ಮ ಖರ್ಚು ಎಷ್ಟಾಯ್ತು? ನಮ್ಮದು ಒಂದು ಹೊಂಡಕ್ಕೆ ಒಂದು 30-35 ಸಾವಿರ ಬರ್ತಾರೆ ಹೊಡ್ಲಿಕ್ಕೆ ರೀ. 30-35 ಸಾವಿರ ರೂಪಾಯಿ ಹೊಂಡಕ್ಕೆ ಬರ್ತದೆ ರೀ. ಮತ್ತು ಮಿಷನ್ಕ್ಕೆ ತುಂಬಬೇಕು ರೀ. ಅದು ಮಿಷನ್ಕ್ಕೆ ಒಂದು 10 ಸಾವಿರ, ಮತ್ತು ಹಿಂಗೆ ಪೈಪಿಗೆ ಹಿಂಗೆ ಕೂಡಿ ಒಂದು 15 ಸಾವಿರ ತುಂಬಿಸ್ಕೊತಾರೆ ರೀ. ಎಲ್ಲ ಕೂಡಿ ರೈತಗೆ ಒಂದು 50 ಸಾವಿರ ತನಕ ಖರ್ಚು ಬರ್ತದೆ ರೀ. ಅದಕ್ಕೆ ಗೌರ್ಮೆಂಟ್ನು 60 ಸಾವಿರ ತನಕ ಅದು ದುಡ್ಡು ಹಾಕ್ತಾರೆ ನಮ್ಮ ಅಕೌಂಟ್ಗೆ. ಅದು ನಮಗೇನಿಲ್ಲರಿ, ಅದು ಹೊಡೆದಕ್ಕೂ ನಮಗೇನೋ ದುಡ್ಡು ಒಂದು ಹೆಚ್ಚಿಗೆ ಬರ್ತದೆ ರೀ. ಮತ್ತು ಪಿಂಕ್ಲೇರ್ ಕೊಡ್ತಾರೆ, ಮತ್ತು ಈ ಕಾಗದ ಕೊಡ್ತಾರೆ ಅಲ್ಲರಿ, ಅದು ಎದುರು ಆಗಲಾರಂತ ಕಾಗದ, ನೀರು ಹೋಗಲಾರಂತ ಕಾಗದ. ಈಗ ನಾವಾಗಿ ಹೊರಗೆ ತೋರೋಕೆ ಹೋಗಿ 45 ಸಾವಿರ ರೂಪಾಯಿ ಬೀಳ್ತ ಕಾಗದಕ್ಕೆ. ಈಗ ಅಂತ ಕಿಮ್ಮತ್ತಿನ ಕಾಗದನ ಕೊಡ್ತಾರೆ ರೀ ಅವರು. ಒಟ್ಟೆ ಒಂದು ರೈತಗೆ ಕಮ್ಮಿ ಅಂದ್ರೆ 100,000 ಖರ್ಚು ಮಾಡ್ತಾರೆ ಗೌರ್ಮೆಂಟ್ ರೀ. ಅದಕ್ಕೆ ಅದನ್ನು ಮಾಡ್ಕೊಳ್ಳೋದು ಭಾಳ ಅನುಕೂಲ ರೈತರಿ. ಅದು ಒಂದು ಸಲ ನೀವು ಅದರೊಳಗೆ ಬಂಡವಾಳ ಹಾಕಿದ್ದು, ಗೌರ್ಮೆಂಟ್ ಅಷ್ಟು ಕೊಟ್ಟಿತು, ನೀವು ಅಷ್ಟು ಖರ್ಚು ಮಾಡಿ ಒಂದು ಸಲ ಕೃಷಿ ಹೊಂಡ ಮಾಡಿದ್ರಿ. ಈಗ ಎಷ್ಟು 5-6 ವರ್ಷ ಆಯಿತು ಅದರದ್ದು ಉಪಯೋಗ ತೊಗೊಳ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಸಹಿತ ಅದನ್ನು ತೊಗೊಳ್ತೀರಿ ನೀವು? ಇನ್ನೂ ತೊಗೊತೀರಿ ಸರ್ ನಾ. ಇನ್ನೂ ಆದರೂ ಅದಕ್ಕೆ ತೊಗೊಳಂತ ನಮಗೆ ವಿಚಾರ ಆದ್ರೆ ಈಗ. ಈಗ ಯಾಕಂದ್ರೆ ಈಗ ಅದ್ರದ್ದು ಉಂಡೆಪ್ಪ ಅಂದ್ರೆ ಅದನ್ನೇ ಮುಚ್ಚಲಾಗಿ ಬರ್ತಾರೆ. ಇನ್ನು ಈಗ ಏನು ಬೇಕದೇ ಮಾಡ್ಕೊಳಂಗೆ ನಮಗೆ ಅನುಕೂಲ ಆಗ್ಯದ್ರಿ ಅದ್ರದ್ದು. ಈಗ ಒಂದು ವೇಳೆ ಹೊಂಡ ಇದ್ದಿದ್ದಿಲ್ಲ ನಮ್ಮ ಕಡೆ, ಅವಾಗ ನಿಮ್ದು ಆದಾಯ ಏನಿರ್ತಿತ್ತು? ಏನೂ ಇರ್ತಿಲ್ಲ ಸರ್ ನಮ್ಮ ಆದಾಯ. ನಾವು ಕೊಂಡ ನೀರು ಹಾಕ್ತಿದ್ದೇವೆ, ಏನು ಇರ್ತಿಲ್ಲ ನಮ್ಮ ಆದಾಯ. ಈಗ ಈ ಸದ್ದು ನಮ್ಮ ನಿಂಬೆ ಗಿಡ ಹೋಗಿಬಿಡ್ತಿದ್ದು, ಈಗ ಯಾವ ಬೆಳೆನೂ ಮಾಡ್ಲಕ್ಕೆ ಬರ್ತಿಲ್ಲ. ಈ ಸದ್ದು ಅದ್ರೊಳಗೆ ಈಗ ನಿಂಬೆ ಗಿಡ ಮತ್ತು ಮಾಯಿನ ಗಿಡ ಇಂಥವೆಲ್ಲ ಅಲ್ಪ ಸ್ವಲ್ಪ ನೀರು ಮತ್ತು ಅವು ಬಂದು ನಿಂತ ಬಳಿಕ ಡ್ರಿಪ್ಲೆ ಬಿಟ್ಟು ಒಂದೊಂದು ಬದುಕಿಸ್ಕೊಂಡೇವ್ರಿ ನಾವು. ಈಗ ಇವೆಲ್ಲ ಸೀತಾಫಲ ಮಾಡೇವ್ರಿ, ಶ್ರೀಗಂಧ ಮಾಡೇವು, ಇಂಥದ್ರೊಳಗೆಲ್ಲ ಅವು ಈಗ ಒಂದೊಂದು ನೀರು ಕುಡ್ಬೇಕ್ರಿ ಅವ್ಕೆ ಬ್ಯಾಸಿಗೆದಿಂದಾಗ. ಇಲ್ಲಿಕಂದ್ರೆ ಅದು ಶ್ರೀಗಂಧ ಒಣಗಿ ಹೋಗ್ತಾರೆ ಬ್ಯಾಸಿ ನೀರು ಕುಡ್ಲಿಕ್ಕಂದ್ರೆ. ಒಂದು ನೀರು ಮತ್ತು ಅಕಲಿಕ ತುಂಬಿ ಇರ್ತಾರೆ ಹೊಂಡ, ಆ ಹೊಂಡ ಅಕಲಿಕ ತುಂಬ್ತದೆ. ಮತ್ತು ಸಣ್ಣಗೆ ನೀರಿದ್ರೂ ಹೊಂಡಕ್ಕೆ ಬಿಡ್ಬೋದು ಅದನ್ನು. ನಮಗೆ ಯಾವಾಗ ಎಂಡದಿಂದ ಮೇಲೆ ನೀವು ಉಣಿಸ್ಕೋಬಹುದು ಅದು. ಮತ್ತು ಈಗ ಸಣ್ಣಗೆ ಬೆಳೆ ಆದರೂ ಎಂಡದ ಮೇಲೆ ಒಂದು ಬಿಗೆ ಬೇಕಂದ್ರೆ ಒಣ ಬಿಡ್ತಾರೆ ಸಣ್ಣ ನೀರು. ಹಿಂಗಾಗಿ ನಮಗೆ ಅನುಕೂಲ ಆಗಿದೆ ಅದು. ಅಂದರೆ ಸಾಕಷ್ಟು ಕೃಷಿ ಹೊಂಡ ನಿಮ್ಮ ಕೃಷಿ ಜೀವನವನ್ನು ಬದಲಾವಣೆ ಮಾಡಿದೆ. ಅದರಿಂದ ಬೇರೆಯವ್ರಿಗೂ ಸಹಿತ ನೀವು ಹೇಳಿ ಸುಮಾರು 50 ಹೊಂಡಗಳನ್ನು ಮಾಡಿಸಿದ್ದೀರಿ. ಮತ್ತೆ ಇನ್ನಷ್ಟು ರೈತರು ತಯಾರಾಗಿದ್ದಾರೆ ಹೆಂಗೆ ಇತ್ತೀಚಿನ ದಿವಸಗಳಲ್ಲಿ ಮಾಡಬೇಕು ಅಂತೇಳಿ? ತಯಾರಾಗ್ಯಾರಿ ಸಾಹೇಬ್ರ, ಈಗ ಮತ್ತೆ ಗೌರ್ಮೆಂಟ್ ಬಂದೇ ಮಾಡಿದಲ್ಲ ಅವ್ರನ್ನ. ಅಡ್ಡಿ ಇಲ್ಲ, ಅವರು ಬಂದು ಮಾಡಿದ್ರು ಸಹಿತ ಈಗ ನಮಗೆ ಅದರ ಅನುಭವ ಆಗಿದೆ. ಈ ಕೃಷಿ ಹೊಂಡ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಅನುಕೂಲ ಆಗ್ತದೆ ಅಂತೇಳಿ, ಅದನ್ನ ನಾವೇ ಯಾಕೆ ಸ್ವಲ್ಪ ಹಂತ ಹಂತವಾಗಿ ಮಾಡ್ಕೋಬಾರ್ದು? ಬರ್ತಾರೆ ಸರ್ ನಮಗೆ ಮಾಡ್ಕೊಳಕ್ಕೆ. ನಾವು ಈಗ ಎಷ್ಟೋ ಮಂದಿ ರೈತರು ಹಂಗೆ ಮಾಡ್ಕೊಂಡಾರ್ರಿ, ಮತ್ತು ಈಗ ಗೌರ್ಮೆಂಟ್ ಕೊಡಲಿಲ್ಲ, ಈಗ ನಮ್ಮ ಹೊಂಡಗಳು ನೋಡಿ ಎಷ್ಟೋ ಸಾವಿರ ರೈತರು ಮಾಡ್ಕೊಂಡಾರ್ರಿ. ಈಗ ಮಾಡಿಕೊಂಡು ಅದರ ಅನುಭವ ಉಳ್ಳಾಯ್ತಾರ ರೀ. ಮತ್ತು ಈಗ ಎಷ್ಟೋ ಮಂದಿ ಸ್ವಂತ ಮಾಡ್ಕೊಂಡಾರ ರೈತರು. ಮತ್ತು ಈಗ ಗೌರ್ಮೆಂಟ್ ಕೊಡ್ಲಿಕ್ಕೆ ಅವ್ರು ಬಿಡ್ಲಾಕೆ ಬರಲಿಲ್ಲ ರೀ. ಮತ್ತು ಇವಾಗ ಸದ್ದು ಅವು ಅದರಿಂದ ಅವಲಂಬ ರೀ. ಅವಾಗೆಲ್ಲ ನೀರು ಹೆಚ್ಚಿದ್ದು ಇದು ದುರಿ, ಮತ್ತೀಗೆಲ್ಲ 1000 ಫೂಟ್ಗೆ ಹೋಗಿಬಿಟ್ಟವ್ರು ನೀರು. 1000 ಫೂಟ್ಗೆ ಹೋಗಿದ್ರೆ ರೈತ ಬದುಕೋದೆ ಹಂಗೆ ಹೇಳ್ರಿ. ಈಗ ಈಗ 1000 ನಿಂತೀವ್ರಿ ನಾವು, ಮೊದಲೆಲ್ಲ ಮಟ್ಟಿ ಹೊಡೆದವ್ರು ನಾವು, ಈಗ 1000 ಫೂಟ್ ಬೋರ್ ಆಗ್ಯಾವ್ರು. ಏನು ಮಾಡೋದು ಮತ್ತು ಈಗ ಹಂಗೆ. ಮತ್ತು ಇದು ಈಗ ಏನದ, ಈ ಮ್ಯಾಲಿಂದ ನೀರು ಹಿಡಿದು ಸ್ವಲ್ಪ ನಮಗೆ ಈಗ 5 ವರ್ಷದಾಗ ಬೇಸ್ ಐತೆ ರೀ. ಈಗ ಭೂಮಿಯಾಗ ತಳ ನೋಡಿದ ನಮಗೆ ಆಗಲಿಲ್ಲ, ಅದು ಮ್ಯಾಲಿಂದ ನೋಡಿದೆ ಪರಮಾತ್ಮ ಏನೇ ನಮ್ಮ ಜರ ಬೇಸ್ ಮೇಡನ್ ರೀ. ತಾವು ಶ್ರೀಗಂಧ ಕೂಡ ಬೆಳೆದೀನಿ ಅಂತೇಳಿ ಹೇಳಿದ್ರಿ, ಅದರ ಅನುಭವ ಒಂದು ಸ್ವಲ್ಪ ಹೇಳ್ತೀರಿ ನಮಗೆ? ಎಷ್ಟು ಶ್ರೀಗಂಧ ಬೆಳೆ ಗಿಡಗಳದಾವ, ಯಾಕೆ ಶ್ರೀಗಂಧ ಬೆಳೀತಾ ಇದ್ದೀರಿ, ಏನೇನು ಮಾಡಿದ್ರಿ? ಈಗ ಶ್ರೀಗಂಧ ನೋಡಿ ಸರ, ನಾವು ಮೊದಲ ಅವು ಒಡ್ಡಿಗೆ ತೊಡೆ ಎದ್ದಿದ್ದು ರೀ. ಶ್ರೀಗಂಧ ಅದ್ರ ಹೊಟ್ಟೆ ನಮಗೆ ಏನು ಮಾಯ್ತಿದ್ದಿಲ್ಲ. ಈಗ ಅದು ಕಡ್ಕೊಂಡು ಆದವನು ಒಯ್ತಿದ್ರು, ಮತ್ತು ರೈತನೂ ಒಯ್ದು ಬಿಡ್ತಿದ್ರು. ಹಿಂಗಾಗಿ ನಾವು ಅದನ್ನು ಹಂಚಿ ಸುಮ್ಮ ಕೂತಿದ್ದೆವು. ಮತ್ತು ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮಲ್ಲಿ ಬರ್ಲಕ್ಕತ್ತಿದ್ರಿ ಸ್ವಲ್ಪ, ಅವರು ನಮ್ಮಲ್ಲಿ ಒಂದು 2-3 ಸಲ ಬಂದರು. ಬಂದ ಬಳಿಕ ಏನಂದ್ರು, ಈ ಕಣ್ಣಿ ಏನು ಮಾಡ್ತೀವಿ ಗಿಡಗಳೆಲ್ಲ, ಮತ್ತು ಒಂದು ದಂಡಿಗೆ ದೊಡ್ಡ ದೊಡ್ಡ ಗಿಡ ಇದ್ದಾವೆ, ಏನು ಮಾಡ್ತೀಯ ತಂದರು. ಏನು ಮಾಡಿದ್ರಿ ಸಾಹೇಬ್ರ, ಮತ್ತು ಕಡ್ಕೊಂಡು ಆದ್ರೆ ಹಿಡಿತಾರೆ, ಕಡ್ದವ್ರು ಹಿಡಿತಾರೆ. ಏನು ಮಾಡೋದು, ಮಗನಿಗೆ ಒಂದು 3 ಅಂಕಣ ಮನೆ ಹಾಕಿ ಕೊಟ್ಟೇನು ರೀ ಅದ್ರ ಕಡ್ದಂದೆ. ಏ ಹಂಗೆ ಮಾಡ್ಲಕ್ಕೆ ಹೋಗಬೇಡ, ಒಂದು ನಾವೊಂದು ನಿನಗೆ ಐಡಿಯಾ ಹೇಳ್ತೀನಿ, ಒಂದು ಇದು ಬರೆದು ಕೊಡ್ತೀನಿ, ನೀನು ಹಿಂಗೆ ಮಾಡೋನು ಅಂದ್ರೆ. ನೋಡಿರಿ ಸಾಹೇಬ್, ನಮಗೆ ಅಂಕರೆ ಏನು ಗೊತ್ತಿಲ್ಲ, ಮತ್ತು ನಾವರೆ ಹಿಂಗೆ ಮಾಡೇವು. ಇನ್ನೊಂದು ತೊಡೆ ಗಿಡ ಉಳ್ದಾವ, ಒಂದು 20-30 ಗಿಡ ಉಳ್ದಾವ, ಒಂದು ಮಾಡಿಸ್ರಿ ಸಾಹೇಬ್ರಂದೆ. ಯಾಕಾಗಲ್ದಾಗ ಅಂತೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮನ್ನು ಅಲ್ಲಿ ಆಫೀಸಿಗೆ ಕರೆದ್ರು. ಹಾದೇವು ಹೋಗೋಣ, ಅದು ಒಂದು ಏನು ಲೆಟ್ರ್ ಬರೆದು ಕೊಟ್ಟು, ನಮಗೇನಿಲ್ಲ. ಅವ್ರು ಹೇಳಿದ್ರು ಇಂತಲ್ಲಿ ಹೋಗು ಹಿಂಗೆ ಮಾಡು ಅತ್ತಣ, ನಮ್ಗೆ ಗೊತ್ತೇ ಇಲ್ಲ ಅದು. ಅವ್ರು ಎಲ್ಲಿ ಬರೆದ್ರು ಕೊಟ್ರೆ ಅವ್ರ ಚೀಟಿ ತೊಗೊಳೋಣ ಹೋಗಾವ. ಹೋಗಿ ಅದರಿಂದ ಒಂದು 6 ತಿರುಗಾಡಿದ್ರಿ. 6 ತಿರುಗಾಡಿದ್ರಾಗೆ ಗೌರ್ಮೆಂಟ್ದವರು ಅವರು ನಮಗೆಲ್ಲ DC ಅವರೇ ಲೈಸೆನ್ಸ್ ಕೊಟ್ಟರಿ. ಲೈಸೆನ್ಸ್ ಕೊಟ್ಟರು, ಮತ್ತು ಬಂದು ನಂಬರ್ ಹಾಕಿದ್ರು, ಅವರೇ ಬಂದು ಕಿತ್ಕೊಂಡು ಹೋದ್ರು. ಮುಂದೆ ನಮಗೇನದ ಅದ್ರದ್ದು ಅನುಕೂಲ ಆಯ್ತು ರೀ. ಅನುಕೂಲ ಆಗಿ ಅದ್ರ ರೊಕ್ಕ ಉಂಡೇರಿ, ಒಂದು 2 ಲಕ್ಷ ರೂಪಾಯಿ ಎಲ್ಲ ಸಾಹೇಬರು ಎಲ್ಲ ಅದಕ್ಕೆ ಹೆಲ್ಪ್ ಆದ್ರೆ ನಮಗೆ. ಪಟ್ಟಣ ಶೆಟ್ಟಿ ಸರ್ ರೊಕ್ಕ ತರಿಸ್ಲಕ್ಕನ್ನು ಅಲ್ಲೆಲ್ಲ ಬೆಂಗಳೂರಕ್ಕೆ ಎಲ್ಲ ಅವರೆಲ್ಲ ಹೆಲ್ಪ್ ಮಾಡಿದ್ರೆ ನಮಗೆ. ಆಗಿ ಅದ್ರ ಸೇಹಿ ತೊಗೋತ್ರಿ, ಅದು ಸೇಹಿ ತೊಗೊಂಡು ವಿಟ್ಟೆ ಬಿಡಬಾರ್ದು ಅಂತೇಳಿ 2000 ಬಡ್ಡಿ ಮಾಡೇನಿ ರೀ ಈಗ ಈ ಸದ್ರಿ. ಅದಕ್ಕೆ 2000 ಬಡ್ಡಿ ಮಾಡಿದ್ರು ಈಗ ಕುಂಟೇಶಿಂದ ಧಾಮ ಅದಾವ್ರಿ ಈಗ. ಮತ್ತು ಅವು ಗೌರ್ಮೆಂಟು ಏನಂದ ರೀ, ಅದಕ್ಕೆ 100,000 ತನ ಒಂದಿರ ಇದು ಮಾಡ್ತೇವೆ ಅಂತ ಹೇಳ್ಯಾರ ನಮಗೆ. ಈಗ 6 ಆಗಲಿ ಆಗೋಣ ಏನದ, ಅದಕ್ಕೆ ಭದ್ರತೆ ಕೊಡ್ತೇವೆ ಅಂದ ರೀ. ನಾವು ಏನು ಮಾಡೇವ್ರಿ ಈಗ, ನಮ್ಮ ಭದ್ರತೆ ಒಳಗೆ ನಾವು ನಾಯಿಗಳು ಚಲೋ ಸಾಕ್ಯಾವ್ರಿ, ಮತ್ತು ಅದರ ಸುತ್ತ ಬಿದಿರು ಕೊಟ್ಟೇನಿ ರೀ, ಮತ್ತು ಲೈನು ಅಳವಡಿಸಿನಿ. ನಮ್ಮ ಭದ್ರತೆ ನಡೆದಿದೆ ರೀ. ಈಗ ಇನ್ನು ಗೌರ್ಮೆಂಟ್ ಅವ್ರು ಏನು ಕೊಡಿದ್ರೆ ಅವ್ರಿಗೆ ಗೊತ್ತ್ರಿ. ಆದರೂ ಮತ್ತು ಈಗ ಅದು ಶ್ರೀಗಂಧ ನಮಗೆ ಮಾತ್ರ ಒಳ್ಳೇದು ಅನಿಸ್ಬಿಟ್ಟದೆ ನೋಡ್ರಿ. ಯಾಕಂದ್ರೆ ಒಂದು ಗಿಡಕ್ಕೆ 100,000 ಆಗ್ಬೋದು ರೀ ಅದಕ್ಕೆ. ಈಗ ಅದಕ್ಕೆ ನೀವು ಮಾಡಿದಂಥ ಖರ್ಚು ಅಷ್ಟು, ಈಗ ಒಂದು ಸಸಿ ನಡಬೇಕಾಯ್ತಪ್ಪ ಅಂತಂದ್ರೆ ಎಷ್ಟು ಅದರದ್ದು ರೇಟ್ ಬೀಳ್ತದೆ, ಮತ್ತು ಈಗ 2000 ಬಡ್ಡಿ ಮಾಡಿನ ಅಂತಂದ್ರೆ ನೀವು ಅದರದ್ದು ಎಷ್ಟು ಖರ್ಚಾಯಿತು, ಮತ್ತು ಎಷ್ಟು ವರ್ಷಕ್ಕೆ ಅದು ಮಾರಾಟಕ್ಕೆ ಹೋಗ್ತದೆ? ಅದು ನೋಡ್ರಿ ಸಾಹೇಬ್ರ, ಈಗ ಅದ್ರ ಖರ್ಚು ಪರ್ಚ ಏನಿಲ್ಲರಿ. ಈಗ ಗೌರ್ಮೆಂಟ್ದವರು 3 ಒಂದು ಅಗಿ ಕೊಡ್ತಾರೆ ರೀ, ಏನ್ರಿ, ಮತ್ತು 10,20,000 ಕೊಡ್ತಾರೆ ರೀ ಸಂಘಟೆ. ರೈತಿಂದ ಅದ್ರ ಖರ್ಚು ಏನು ಸಂಘಟೆ ಇರಂಗಿಲ್ಲ ರೀ. ಹೆಚ್ಚಿಂದ ಅದಕ್ಕೆ ಒಂದು 3 ನೀರು ಹಾಕಿದ್ರೆ ಒಂದೊಂದು ಕಡೆಗೆ ಆಯ್ತು ರೀ. ಅದು ವರ್ಷದಾಗ 3 ಇರ್ತೈತದ ರೀ. ಅದು ಮುಂದೆ 10 ನೀರೇ ಬೇಕಾಗಿಲ್ಲ ರೀ. ಅದಕ್ಕೆ 10 ನೀರು ಬೇಕಾಗಿಲ್ಲ. ಅದರೊಳಗೆ ಸೀತಾಫಲ ಕೊಟ್ಟೇನಿ ರೀ ನಾನು. ಸೀತಾಫಳಕ್ಕೂ ನೀರು ಹತ್ತಂಗಿಲ್ಲ ರೀ. ಮತ್ತು ಮೈನ್ ಗಿಡ ಕೊಟ್ಟೇನಿ ರೀ ಅದಕ್ಕೆ, ಅದನ್ನು ನಿಸರ್ಗ ಬೆಳೆ, ಅದಕ್ಕೂ ನೀರು ಹತ್ತಂಗಿಲ್ಲ. ಆದರೂ ಇಂಥ ಬೆಳೆಗಳು ಮಾಡ್ಕೋತಾ ಹೋಗಿದ್ದರಿಂದ ನಮಗೆ ಶ್ರೀಗಂಧ ಬೇಸ್ ಅನಿಸಿದ್ರಿ. ಈಗ ನೋಡ್ರಿ, ನಮ್ಮ ಬೇಸಿನ ದಮ್ಮ ಅದಾವ ನೋಡ್ರಿ. ಈಗ ಇಟ್ಟಿಟ್ಟಾಗ ಪಿಂಡಾಗ್ಯಾವ ನಮ್ಮ. ಈಗ ಕುಂಟೇಶಿನ ದಮ್ಮ ಆಗ್ಯಾವ ರೀ. ಮತ್ತು ಈಗ ರೈತರು ನೀರಿಲ್ಲ ರೈತರಿಗೆ ಅದು ಅನುಕೂಲ ರೀ ಅದು. ಈಗ ನೀರು ಬೇಕಪ್ಪ ಅಂದ್ರೆ ಈಗೇನು ಗೌರ್ಮೆಂಟ ಮತ್ತು ಅದಕ್ಕೆ ದುಡ್ಡು ಕೊಡ್ತದೆ ರೀ, ಹ್ಯಾಂಗೆ ಕೊಡ್ತದೆ? ವರ್ಷಕ್ಕೆ ಒಂದು ಗಿಡಕ್ಕೆ 60 ರೂಪಾಯಿ ಹಾಕ್ತಾರೆ, 3 ವರ್ಷ ಕೊಡ್ತಾರೆ ರೀ ನಮಗೆ. ಅದು 3 ವರ್ಷ ಆದ ನಂತರ ಕೊಡಂಗಿಲ್ಲ ರೀ. ಈ ಸದ್ ನೋಡಿರಿ, ಒಂದು ಎಕರೆಕ್ಕೆ ಒಂದು 700 ಬಡ್ಡಿ ಕುಂದಿರ್ತದೆ ರೀ ಅದು. 700 ಹೇಳೋಣ, ನಮಗೆ 2000 ಬಡ್ಡಿಗೆ 3 ಎಕರೆ ಜಮೀನು ಹೋಗ್ಯಾರ ರೀ ನಮ್ದು. 3 ಎಕರೆ ಜಮೀನು ಹೋಗ್ಯದ ನನಗೆ ಮೊನ್ನೆ 1 ಲಕ್ಷ ರೂಪಾಯಿ ಬತ್ತರಿ ಅದ್ರದ್ದು. ಈಗ ರೀ ಮೊದಲ 60,000 ರೂಪಾಯಿ ಕೊಟ್ಟಿದ್ರಿ, ಮೊನ್ನೆ 1 ಲಕ್ಷ ರೂಪಾಯಿ ಹಾಕ್ಯಾರ್ರಿ, ಮತ್ತೆ ಇನ್ನೂ 1 ವರ್ಷ ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೂ ರೈತರಿಗೆ ಅದು ಮಾಡೋದು ಭಾಳ ಅನುಕೂಲ ನೋಡ್ರಿ, ಯಾಕಂದ್ರೆ ಗೌರ್ಮೆಂಟ್ ತಾಬಿಲಿರ್ತಲ್ಲ, ನಮ್ದು ಏನು ಜಬ್ದಿರಲ್ರಿ. ಈ ಸದ್ದು ನಮ್ಮಲ್ಲಿ ನೋಡ್ರಿ, ತಿಂಗಳಿಗೆ ಒಮ್ಮೆ ಬಂದು ಸಿಬ್ಬಂದಿ 5 ಹೋತಾನ, ಇಬ್ಬರು ಅವರು ಬಂದು ಗೌರ್ಮೆಂಟ್ ಇದ್ರು ಅರಣ್ಯ ಇಲಾಖೆಯವರು ಬರ್ತಾರೆ ರೀ, ಬಂದು ಅದು ನೋಡಿಕೊಂಡು ಯಾವ ಗಿಡ ಹೋಗ್ಯಾವ, ಯಾವ ಗಿಡ ಇಲ್ಲ, ಮತ್ತು ಏನಾರು ಗಿಡಕ್ಕೆ ತೊಂದರೆ ಆಗ್ಯದನು, ಹಿಂಗೆಲ್ಲ ಅವರು ಕಾಯ್ತಾರೆ ರೀ. ಆದರೂ ಕಾಯ್ದರೂ ನಾವು ರೈತರು ಭದ್ರವಾಗಿರ್ಬೇಕು ರೀ. ಅವ್ರು ಕಾಯ್ತಾರೆ ಅಂತೇಳಿ ಅವ್ರ ಮೇಲೆ ಬಿಡ್ಲಕ್ಕೂ ಬರಂಗಿಲ್ಲ ರೀ. ನಾವು ಹ್ಯಾಂಗೆ ಒಂದು ಇದ್ರ ಮೇಲೆ ಇರಬೇಕು ಹಂಗೆ ಇರ್ಬೇಕು ನೋಡ್ರಿ. ಅಂದ್ರೆ ಅದು ರೈತಗೆ ಸಿರಿಗಂಧ ಮಾಡಿದಕ್ಕೂ ಅದು. ಈಗ ರೈತ ಕೋಟಿಗಟ್ಟೆ ಗಿಡಿಸ್ಬೇಕಾದ್ರೆ ಯಾವ ಬೆಳಿಗ್ಗೆ ಕೋಟಿಗಟ್ಟಲೆ ಆಗಂಗಿಲ್ಲ ರೀ. ಈ ಸದ್ಯ ಏನಿದೆ ಸಿರಿಗಂಧ ಹತ್ತಂದ್ರೆ ನಾವು ಕೋಟಿಗಳಿಗೆ ಎಣಿಸ್ತಾನೆ ರೊಕ್ಕ ರೀ. ಈಗ ಇಲಾಖೆಯ ಸೌಲಭ್ಯ ಏನು ಬರ್ತದಲ್ಲ, ಅದು ದುಡ್ಡು ಇರ್ಬೋದು ಅಥವಾ ಇಂಥದ್ದು ಬೇರೆ ವಿಚಾರ ಇರ್ಬೋದು, ನಿಮಗೆ ಕಾಲಕಾಲಕ್ಕೆಲ್ಲ ಸರಿಯಾಗಿ ಸಿಗ್ತಾ ಇದೆ? ಹ್ಞೂ, ಎಲ್ಲ ಸರಿಯಾಗಿ ಸಿಗ್ತಾರೆ ಸರ್. ಅದು ಈ ಸದ್ಯನು ಮೋದಿ ದುಡ್ಡು ಇಶೇಷ ಪ್ಯಾಕೇಜ್ ಅಂತ ಬಿಡ್ತಾನೆ ರೀ. ಇಶೇಷ ಪ್ಯಾಕೇಜ್ ಅಂದ್ರೆ ಹೆಂಗ್ರಿ, ರೊಕ್ಕ ಬಕ್ಳದ್ದು ಅಂದ್ರೆ ಬಕ್ಳ ಸಿಗ್ತದೆ, ಅದು ಮಡ್ದಂಗ ಪ್ರಸಾದ ಇದ್ದಂಗೆ ನಮಗೆ. ಒಮ್ಮೆ ಕೈಲನ್ನು ಕೊಟ್ಟು ಬಿಡ್ಬೋದು, ಒಮ್ಮೆ ಕುಂದಿರಿಸಿ ಉಣಿಸ್ಬೋದು ಅದು. ಹಂಗಾಗಿ ನಮಗೆ ರೊಕ್ಕ ಭಾಳ ಇದ್ದಂದ್ರೆ ಒಂದು ಗಿಡಕ್ಕೆ 100 ರೂಪಾಯಿ ಬಿಡ್ತಾರೆ, ರೊಕ್ಕ ಕಮ್ಮಿ ಇದ್ದಂದ್ರೆ 50-60 ರೂಪಾಯಿ ಹಿಂಗೆ ಬಿಡ್ತಾರೆ ರೀ. ವಿಶೇಷ ಪ್ಯಾಕೇಜ್ ಅಂಕ ರೈತಕ್ಕೆ ಬಂದೇ ಬರೋದು ರೀ ಅದು. ನಾವು ವಿಶೇಷ ಪ್ಯಾಕೇಜ್ 1 ವರ್ಷ ತಿಂದಿನಿ ರೀ, ಆದ್ರೆ ಈ ವರ್ಷ ಏನು ಅರಣ್ಯ ಇಲಾಖೆ ರೊಕ್ಕ ಇಲ್ಲ ನಮ್ಗೆ ಬಂದಿಲ್ಲ. 1 ವರ್ಷ ಮೋದಿ ಹಾಕಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಸೀದಾ ರೊಕ್ಕ ಬಂದ್ಬಿಡ್ತಾವ. ಆದ್ರೆ ಸಿರಿಗಂಧ ಹಚ್ಚಿ ರೈತಿಗೆ ಯಾವತ್ತೂ ರೊಕ್ಕ ನೋಡ್ರಿ. ಈಗ ಎಷ್ಟು ವರ್ಷ ಅದನ್ನು ಬೆಳೆಸಬೇಕು ಅಂತ ಹೇಳಿ ಹೇಳ್ಯಾರ? ಅದು ನನ್ನ ಅಂದಾಜಕ್ಕೆ ರೀ, ನಾವು ಮೊನ್ನೆ ಮೊದಲು ಕಳಿಸಿದ್ದು 10 ವರ್ಷದ ಗಿಡ ಇದ್ದು ರೀ, ಈಗ ಇವು ನಾನು ಹಚ್ಚಿ 4 ವರ್ಷ ಆಗ್ಬೋದು ರೀ, ಇನ್ನೊಂದು 4-5 ವರ್ಷನಾಗ ಕಳಿಸ್ಬೇಕು ಅನ್ನೋ ಅಂದಾಜನಾಗ ಅದೀನಿ ರೀ. ಇವು ಅಂದ್ರೆ 10 ವರ್ಷ ತನಕ ನೀವು ನೋಡ್ಬೇಕಾಗ್ತದೆ, ಕಾಯ್ಬೇಕಾಗ್ತದೆ, ಅಗದಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗ್ತದ. ಎಚ್ಚರಿಕೆಯಿಂದ ನೋಡ್ಕೋಬೇಕು ರೀ. ಈಗ ಎಚ್ಚರಿಕೆ ಅಂದ್ರೆ ಏನ್ರಿ, ಈ ಸದ್ದು ನಾವು ಮಕ್ಕಳು ಹಡ್ದೇವಪ್ಪ ಅಂತ ತಿಳ್ಕೋರಿ, ಮಕ್ಕಳು ಹಡ್ದಿಂದ ನಾವು ಸುಮ್ಮನೆ ಹಂಗೆ ಬಿಡ್ತೇವೆ, ಹ್ಯಾಂಗ ಅವ್ರಿಗೆ ಜಾಪನ್ ಮಾಡಿ ಲಗ್ನ ಮಾಡಿ ತಾಳಿ ಕಟ್ಟಿ ಕೊಡ್ತೇವೆ, ಹಂಗೂ ಇದ್ರದ ಕೆಲಸ ರೀ. ಈಗ ಸಿರಿಗಂಧ ಹಚ್ಚ ರೈತರನ್ನ ಹೊಡಿತಾರ ಹೊಡಿತಾರ ಮತ್ತೆ ನಾವು ಮಕ್ಳು ಹಡ್ಲಾರಿ ಬಿಡ್ತಾರೆ ಇದುರ್ತಾರಿ, ಮಕ್ಳು ಬೇಕಿ ಇಲ್ಲ ಹಂಗಿದು ಸಿರಿಗಂಧ ಮಕ್ಳಿದ್ದಂಗ. ಈಗ ಹೆಣ್ಮಕ್ಳು ಹುಟ್ಟಪ್ಪ ಹುಟ್ಟಪ್ಪ ಓಡಿಸ್ಕೊಂಡು ಹೋಗ್ತಾರ ಅಂದ್ರೆ ಯಾಕೆ ಅವ್ರು ಓಡಿ ಹೋಗ್ರೆ ನಾವು ಮದುವೆ ಮಾಡಿ ಕೊಟ್ರ, ಅದು ರೈತನಲ್ಲಿ ಬೇಕ್ರಿ. ಅದಕ್ಕೆ ನಾವು ಈ ಸಿರಿಗಂಧ ಹಚ್ಚೇವಪ್ಪ ಅಂತಂದ್ರೆ ಅದ್ರ ಮೇಲೆ ನಮ್ಮ ಜವಾಬ್ದಾರಿ ಬೇಕು. ಇಲ್ಲ ಬಿಟ್ಟು ಕೇಸಿಂದ ಹೋಗಿ ಆ ಕಡೆ ಯಾರು 50-50 ಲಕ್ಷ ಕೇಳಿದ್ರು, ಕೋಟಿ ಕೇಳಿದ್ರು, ನಮ್ಮ ಮೊದಲೊಮ್ಮೆ ಕೇಳಿದ್ರು, ಕೇಳಿರಿ ಸಾಹೇಬ್ರಿ ಹಿಂಗೆ ನಮ್ಮ ಮೊದಲು ಗಿಡಗಳಿದ್ದು ಏನು ನಿಮ್ಗೆ 25,000 ರೂಪಾಯಿ ಕೊಡ್ತೇವೆ ಒಂದು ಕಿಲೋಕ್ಕೆ ಅಂದರು, ನಾವು ಕೊಡಂಗಿಲ್ಲ ಅಂದೇರಿ. ಯಾಕಂದ್ರೆ ರೊಕ್ಕ ಕೊಡೋರಲ್ಲ ಅವರು. ಹಿಂಗಾಗಿ ನಾನು ಗೌರ್ಮೆಂಟ್ ಕೇಳಿದ್ರಿ, ಗೌರ್ಮೆಂಟ್ ದುಡ್ಡು ನಮ್ಗೆ ಸಾಹೇಬ್ರು ಹೆಲ್ಪ್ ಮಾಡಿ ತೆಗೆದುಕೊಟ್ರಿ. ಏನು ರೀ ನಮಗ್ರಿ ಏನು ಗೊತ್ತಿಲ್ಲ, ಇಲ್ಲಿಕಂದ್ರೆ ಅದು ನಮ್ಮ ಜೀವನದಾಗ ಅದು ಸದ್ದ ಒಂದು ಬೆಳಕು ಮಾಡಿದ್ರೆ ನಮಗೆ ಸಾಹೇಬ್ರು. ಇಲ್ಲಿಕಂದ್ರೆ ನೋಡಿರಿ, ಈಗ ಅದು ಕಡಿದು 3 ಅಂಕದ ಮನೆ ಹಾಕಿದ್ದೆ, ಮತ್ತು ಆ 3 ಅಂಕದ ಮನೆ ಪಾಡೋ ಏನು ಸದ್ದು ಅವು ಕಡ್ದು ಕಳಿಸ್ದೇವು, 2 ಲಕ್ಷ ಮ್ಯಾಲೆ ಚಿಲ್ಲರ್ ಬತ್ತರ ಹಾಕ್ರಿ. ಮತ್ತು ಅದ್ರದ್ದು ನಿಮ್ಗೆ ಮುಂದೆ ಎಷ್ಟು ಅನುಭವ ಆಯ್ತಲ್ಲ ರೀ ನಮಗೆ, 1 ರೂಪಾಯಿ ಕಾಣಲಾರ ಗಿಡಗಳವು. ಅದಕ್ಕೆ ಅದು ಮಾಡೋದು ಭಾಳ ಒಳ್ಳೇದು ನೋಡ್ರಿ. ಆದ್ರೆ ನಮಗೇನಂತಾರೆ ರೈತರು, ಏನು ಹುಚ್ಚರಂಗ ಸರಿಗಂಧ ಮಾಡಿಟ್ಟ ಮಾಡಿಟ್ಟ ಅಂತಾರೆ, ನಾವು ಅದೋ ಒಂದು ಹುಚ್ಚಿನ ಆಗ್ಯಾವೇನಂತೀನಿ ನಾವೆಲ್ಲರೇ. ಬರೋಬ್ಬರಿ ಕಣ್ಣಿಯವ್ರೆ, ನೀವು ಹೇಳೋದು ಆದ್ರೆ ಎಲ್ಲದಕ್ಕೂ ಕಾಯ್ಬೇಕು. ನಮ್ಮ ರೈತರು ಅಂತಂದ್ರೆ ಈ ತಮ್ಮ ಬೆಳೆ ಯಾವುದೇ ಬೆಳೆ ಇದ್ರು ಕಾಯ್ಬೇಕಾಗ್ತದೆ. ಆದ್ರೆ ಈ ಶ್ರೀಗಂಧ ಬೆಳೆದ ಕೂಡಲೇ ಏನಾಗ್ತದೆ, ಸಾಮಾನ್ಯವಾಗಿ ಏನು ರೈತರಿಗೆ ಟೆನ್ಷನ್ ಇರುವುದಿಲ್ಲ, ಆ ಟೆನ್ಷನ್ ಶ್ರೀಗಂಧ ಬೆಳೆದ್ರೆ ಶುರು ಆಗ್ತದೆ, ಅದಕ್ಕೆ ಬ್ಯಾಡ ಅಂತಂತಾರೆ. ಮತ್ತು ಉಳಿದವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ಉಳಿದವ್ರು ಏನು ಹೇಳ್ತಾರೆ, ಈಗ ಮಾಡಿದ್ರೆ ಚಲೋ ತೊಗೊಬರತ್ತಾರ, ಮಾಡ್ಲಿಕ್ಕೆ ಚಲೋ ತೊಗೊಬರತ್ತಾರ. ನಮ್ಮ ಅನಿಸಿಕೆ ಏನು, ರೈತ ಸಿರಿಗಂಧ ಮಾಡಬೇಕು. ಯಾಕಂದ್ರೆ ಗೌರ್ಮೆಂಟ್ ತಾಬಿಲ್ ಇದ್ದಂಗವ. ಈ ಸದ್ದು ನಿಮಗೆ ಬಂದೂಕ ಪಿಸ್ತಲ ಕೊಡ್ಬೇಕಾದ್ರೆ ಯಾರು ಕೊಡ್ತಾರೆ ರೈತರು ನೋಡಿ ಹೇಳ್ರಿ. ಈಗ ಅದು ಎಲ್ಲರಿಗೂ ಆಗುವ ಮಾಡುವಂಥ ಸಾಧ್ಯತೆಗಳು ಅದಾವ ಅಂತೀರಿ? ಎಲ್ಲರೂ ಮಾಡ್ಬೋದು ರೀ, ಎಲ್ಲರೂ ಮಾಡುವಂಥದ್ದು. ಈ ಸದ್ದು ಸಾದಾ ಮನುಷ್ಯಾಗ ಬಂದೂಕ ಪಿಸ್ತಲ ಕೊಡ್ತಾರೇನ್ರಿ? ಈ ಸದ್ದು ನಾವು ಪಿಸ್ತಲ್ ತೊಗೋ ಬಂದೂಕ ತೊಗೊಂಬ ಎಲ್ಲ ನಮಗೆ ಈ ಸದ್ದು ನಮ್ಗೆ ಲೈಸೆನ್ಸ್ ಆದ ಈಗ ಹೌದಲ್ರಿ? ಅದಕ್ಕೆ ಮತ್ತು ಈಗ ಕಾಲ ನಂತರ ತಮ್ಮ ಮನೆಗಳದಾಗ ಇವೆಲ್ಲ ಉಳಿತಾವ. ಈಗ ಹ್ಯಾಂಗೆ ಕೊಡಲಿ ಬೆಡಿಗೆ ಓಡಾಡ್ತಾವ, ಅವ್ರ ಮನೆಗೆ ಈಗ ಓಡಾಡ್ಬೇಕಾತಾವ. ಆದ್ರೆ ರೈತನು ಹಂಗೆ ಇರಬೇಕು. ಅದು ಎದಕ್ಕೆ ಹೊಡೆದು, ಅದಕ್ಕೆಲ್ಲ ಗೋಳಿ ಅಂತ ಒಯ್ದು ಹೊಳೆಯವ್ರು ಕೊಡ್ಬೇಕು ರೀ. ಯಾಕಂದ್ರೆ ಮೊನ್ನೆ ನಮ್ಮಲ್ಲಿ ಸಾಹೇಬ್ರು ಒಂದೆಲ್ಲ ಡಿಸ್ಕೌನ್ಸ್ ಮಾಡಿ ಹೋಗ್ಯಾರ್ರಿ, ಅದಕ್ಕೆ ನಾಳೆ ನಾವು ಇದು ಮಾಡ್ಬೇಕಂತ ಮಾಡೇವ್ರಿ. ಏನು ಆದರೂ ಮಾಡೋದು ಒಳ್ಳೇದು ನೋಡಿರಿ. ಯಾರು ಸಿರಿಗಂಧ ಮಾಡ್ತಾರೆ ಅವ್ನು ಕೋಟಿ ಎಣಿಸೋದು ಗಟ್ಟಿ ರೀ. ಇವೆಲ್ಲ ಮತ್ತು ಯಾವ ಬೆಳೆಗಳು ಇಸದ್ ನೋಡಿರಿ, ಅಲ್ಪ ಸ್ವಲ್ಪ ಮಳೆ, ಅಲ್ಪ ಸ್ವಲ್ಪ ಮಳೆಗೆ ಇವು ಯಾವಾರೇ ಮಾಡಿದ 3 ತಿಂಗಳು ಬೆಳೆ ಅಂಕರೆ ಅವು ಬರೋಂಗಿಲ್ಲ. ಮತ್ತು ಇವು ದ್ರಾಕ್ಷಿ ದಾಳಂಬರಿಗೆ ಕಂಡಬಿಟ್ಟು ನೀರು ಬೇಕು ಅವಕ್ಕೆ, ಹೌದಲ್ರಿ? ನೀರು ಬೇಕು, ಖರ್ಚು ಬೇಕು, ಇದೇನದು ಬಡವ್ರು ಬದುಕಲ್ಲ. ಸುಮ್ಮನೆ ಈಗ ಒಂದು ಮಾಡಿತ್ತ ತಿಳ್ಕೊ, ಒಂದ್ ಆರು ತಿಂಗಳ ನೀರ್ ಹಾಕಿಬಿಟ್ಟಿರ್ತು, ಹತ್ತು ವರ್ಷ ಹೋಯ್ತಲ್ರಿ ಅದು, ಮತ್ತೆ ಹತ್ತು ವರ್ಷ ಅದಕ್ರಿ. ಈಗ ಹೆಂಗ್ ಅದು ಗೊತ್ತೇನ್ರಿ, ಅವಾಗ ನಾ ಮಾರೋವಾಗ 10,000 ರೂಪಾಯಿ ಕೆ ಜಿ ಇತ್ತು, ಈಗ 30,000 ರೂಪಾಯಿ ಕೆ ಜಿ ಆಗ್ಯದ್ರಿ. ಈಗ ಡಿಮಾಂಡ್ ಹೆಚ್ಚಾಯ್ತ್ರಿ. ಆ ಸರ್ ಅಂದ್ರೆ ನಮಗೆ ಪಟ್ಟಣ ಶೆಟ್ಟಿ ಸರ್ ಏನಂದ್ರು, ನೋಡಿ ಕಣ್ಣಿ ಹೆಚ್ಚದ್ಯಪ್ಪ ಅಂದ್ರೆ ಏನು ಕಮ್ಮ ಆಗ್ತದೋ ಹೆಚ್ಚಾಗ್ತದೋ ಅಂದರು, ಹೆಚ್ಚಾಗ್ಬಿಟ್ಟದ ಅದು. ಅದೇನೋ ಮತ್ತು ರೈತರ ದೈವ, ಆದ್ರೆ ಅದು ನಮ್ಮ ಲೈಸೆನ್ಸ್ ಇದ್ದಿಲ್ಲ. ಅದೇನೋ ಮ್ಯಾಲ ಇವು ಐತಿ ಬೆಟ್ಟದ ಮುತ್ತೇರು ಸಾಧು ಸಂತ ಪುರುಷರದಿಂದ ನಮಗೆ ಅದು ಲೈಸೆನ್ಸ್ ಸಿಕ್ತರಿ. ಅದು ಏನು ರೀ, ರೈತರಿಗೆ ಲೈಸೆನ್ಸ್ ಸಿಗ್ಬೇಕಾದ್ರೆ ಇಲ್ಲಿ ಬೆಟ್ಟ ತದ್ರಿ ಜಂಬಿಗೆ ಬಲ್ಲಿ, ಅಲ್ಲಿ ಪುರಸ್ವಾಮಿ ಬೆಟ್ಟಕ್ಕೆ ಅದಾರ ನಮ್ಮ ಮುತ್ತಾರ ಅವರು ನನಗೆ ಪರಿಚಯ, ಅವರು ಹೆಲ್ಪ್ ಆದ್ರೆ ಅವಾಗ ನೀ ಮಾಡ್ಕೋತ ಹೋಗ್ಬೋದು, ಮಾರ್ದರ್ಶನ ಅವ್ರಿಗೆ ಕೊಟ್ರೆ ನನಗೆ ಹಿಂಗೆ ಹೋಗಪ್ಪ ಇಂತಲ್ಲಿ ಆದರೂ ಆತದ ಅಂಥೇಳಿ ಅವ್ರು ಮತ್ತೆ ಮೊದಲು ಮಾಡಿದವರೇ ಅವರೇ ರೀ. ಅಲ್ಲಿ ಹೋಗಿ ಆ ಪೂರ ಸಾಧುರೆಲ್ಲ ಬೆಂಗಳೂರಿಗೆ ಕೂತು ಲೈಸೆನ್ಸ್ ತೆಗೆಸಿಂದ ಇದೆಲ್ಲ ನಮಗೆ ಅನುಕೂಲ ಆಗೈತ್ರಿ. ಈಗ ನಿಮ್ಮ ಮಾತು ಕೇಳಿ ಅಥವಾ ನೋಡಿ ನಾವು ಬೆಳಿಬೇಕು ಅಂತೇಳಿ ಎಲ್ಲರೂ ತಯಾರಾದ್ರಂತಂದ್ರೆ ಅವರಿಗೆ ಸರಳವಾಗಿ ಎಲ್ಲ ಕೆಲಸಗಳಾಗ್ತಾವ ಅಂತೀರಿ? ಆತವಲ್ರಿ, ಗೌರ್ಮೆಂಟೇ ಈಗ ಬೆನ್ನತ್ತಿ ಬಿಟ್ಟದ್ರಿ. ಈಗ ಅಗಿ ಪುಕ್ಕಟ್ಟು ಕೊಡ್ತದ, ಮತ್ತು 10,20,000 ರೂಪಾಯಿ ಕೊಡ್ತಾರೆ, 10-50 ರೂಪಾಯಿ ಹಾಕ್ತಾರೆ, 3 ಸತಿ ರೊಕ್ಕ ಹಾಕ್ತಾರೆ. ಯಾಕೆ ಅನುಕೂಲ ಆಗಲ್ಲ ರೈತರಿಗೆ ರೀ? ಮತ್ತು ಯಾವುದು ಕೊಡಂಗಿಲ್ಲ, ಸೀತಾಫಳ ಶ್ರೀಗಂಧ ಹೆಬ್ಬೆವ ಬಿದ್ರಿಗೆ ಕೊಡ್ತಾರೆ, ಮತ್ತು ದಾಳಂಬ್ರಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ದ್ರಾಕ್ಷಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ಮಾವು ಹತ್ತಿರ ಕೊಡಂಗಿಲ್ಲ. ಮತ್ತು ಇವಕ್ಕೆ ಯಾಕೆ ಕೊಡ್ತಾರೆ ರೀ? ರೈತ ಮುಂದಕ್ಕೆ ಬರಲೇ ಕೊಡ್ತಾರಲ್ಲ ರೀ ಇವು. ಮತ್ತು 3 ವರ್ಷದ ರೊಕ್ಕ ಸಿಗ್ತಲ್ಲ ರೀ ರೈತಗೆ? 3 ವರ್ಷದ ರೊಕ್ಕ ಐಸದ ಒಂದು ಎಕರೆದಾಗ ನಾವು ತೊಗರಿ ಹಾಕ್ದೆ ತಿಳ್ಕೊರಿ, ತೊಗರಿ ಹಾಕೋರು 2 ಚೀಲ ಬೆಳೆದ್ರೆ ಎಷ್ಟಾಯ್ತು? ಅದು ಭಾಳ ಆದ್ರೆ 10,000 ರೂಪಾಯಿ ಆಯಿತು. ಈಗ ವರ್ಷಕ್ಕೆ 10,000 ರೂಪಾಯಿ ಇಡ್ರಿ, ಒಮ್ಮೆ ಕೊಡ್ತಾರಲ್ರಿ 10 ವರ್ಷದಿಂದ ಅವರು, 3 ವರ್ಷದಾಗ 10,000 ಆದ್ರೆ ಎಷ್ಟು ಹೊಲದ ಕಿಮ್ಮತ್ತೆ ಕೊಟ್ಟಿರ್ತಾರಲ್ಲ ನಾವು ಬೆಟ್ಟು ಬೆಳಿತಂಡದು. ಅದಕ್ಕೆ ರೈತ ಅದು ಮಾಡ್ಬೋದು ರೀ, ಅದು ಮಾಡಿದ್ರೆ ರೈತಗೆ ಅದು ಚಲೋನ ಆತರಿ ಸಾಹೇಬ್ರ. ಒಳ್ಳೇದು ವಿಠಲ್ ಕಣ್ಣಿ ಅವ್ರೆ, ಈಗ ನಿಮ್ಮ ಜೋಡಿ ಯಾರಾದರೂ ಮಾತಾಡ್ಬೇಕಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9,972,50,59 ಆತ್ಮೀರೆ ವಿಠಲ್ ಕಣ್ಣಿ ಅವರು ತಮ್ಮ ಮೊಬೈಲ್ ನಂಬರನ್ನು ಹೇಳಿದ್ದಾರೆ, ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9,9,725,554 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನು ತಾವು ಪಡ್ಕೊಳ್ಬಹುದು. ಒಳ್ಳೇದು ವಿಠಲ್ ಕಣ್ಣಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಮಗೆ ನಿಸರ್ಗ ಕೊಟ್ಟಿದೆ ನೀರು, ಆ ನೀರನ್ನು ಯಾವ ರೀತಿ ನಾವು ಬಳಸಿಕೊಂಡು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಅದರ ಜೊತೆಗೆ ಈಗ ಇತ್ತೀಚಿನ ದಿವಸದೊಳಗೆ ಹೊಸ ಬೆಳೆ ಅಂತೇಳಿ ನಾವು ಕರೀತಾ ಇದ್ದೀವಿ, ಇಲ್ಲಿ ತನಕ ನಮ್ಮ ರೈತರಿಗೆ ಕೆಲವು ವರ್ಷಗಳ ಹಿಂದಿನ ತನಕನೂ ಶ್ರೀಗಂಧ ಬೆಳೆಯುವಂತಹ ಒಂದು ಪರ್ಮಿಷನ್ ನಮ್ಮ ರೈತರಿಗೆ ಇರಲಿಲ್ಲ. ಆದರೆ ಈಗ ಸರ್ಕಾರ ಅದರ ಮೇಲೆ ವಿಶೇಷವಾದಂತಹ ಒಂದು ಒತ್ತು ಕೊಟ್ಟು ಎಲ್ಲ ಪರ್ಮಿಷನ್ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅದನ್ನು ಬೆಳೆದು ಸಹಿತ ನೀವು ನಿಮ್ಮ ಜೀವನವನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಬಹುದು ಅನ್ನುವಂತಹ ವಿಚಾರಗಳನ್ನ ಬಹಳ ವಿಸ್ತಾರವಾಗಿ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಇಂದಿನ ಕಿಸಾನ್ವಾಣಿಯಲ್ಲಿ ವಿಜಯಪುರ ತಾಲೂಕಿನ ಆಹೇರಿ ಜಂಬಗಿ ಗ್ರಾಮದ ವಿಠಲ್ ಸಾಯಿಬಣ್ಣ ಕಣ್ಣಿ ಅವರೊಂದಿಗೆ ನೈಸರ್ಗಿಕ ಕೃಷಿಯ ಸಂಪನ್ಮೂಲಗಳ ಬಳಕೆ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಹೋಗುನು ಬೇಗ ಕೂಡಲ ಸಂಗಮ ಸ್ನಾನಕ ಶಿವಾ ಪಾರ್ವತಿ ಗರದಿಲಿ ಬರುವಾಗ ಶಿವಾ ಪಾರ್ವತಿ ಗರದಿಲಿ ಬರುವಾಗ ಶಿವಾ ಪಾರ್ವತಿ ಗರದಿಲಿ ಬರುವಾಗ ಶಿವಾ ಪಾರ್ವತಿ ಗರದಿಲಿ ಬರುವಾಗ ಮಾತಿನ ಪನಗಳು ಅವರಿಗೆ ಹೋಗುನು ಬೇಗ ಕೂಡಲ ಸಂಗಮ ಸ್ನಾನಕ ನಡಿ ಹೋಗುನು ಬೇಗ ಕೂಡಲ ಸಂಗಮ ಸ್ನಾನಕ ನಡಿ ಹೋಗುನು ಬೇಗ ಕೂಡಲ ಸಂಗಮ ಸ್ನಾನಕ ಪೂರ ಸರಿಯಾಗೆ ಸರಿಯಾಗೆ ನಡಿ ಹೋಗುನು ಬೇಗ ಕೂಡಲ ಸಂಗಮ ಸ್ಥಾನಕ ನಡಿ ಹೋಗುನು ಬೇಗ ಕೂಡಲ ಸಂಗಮ ಸ್ಥಾನಕ ನಡಿ ಹೋಗುನು ಬೇಗ ಕೂಡಲ ಸಂಗಮ ಸ್ಥಾನಕ ಸವನಾಗಿ ಕೂಡ್ಯಾರ ಸರಿಯಾಗಿ ಪಾರದರು ಸವನಾಗಿ ಕೂಡ್ಯಾರ ಸರಿಯಾಗಿ ಪಾರದರು ಸವನಾಗಿ ಕೂಡ್ಯಾರ ಸರಿಯಾಗಿ ಪೂರದವರು ಸವನಾಗಿ ಕೂಡ್ಯಾರ ಸರಿಯಾಗಿ ಪೂರದವರು ಅವರಿಗೆ ಆಗಿಲ್ಲ ತಗವುದ ತಗವುದ ನಡಿ ಹೋಗುನು ಬೇಗ